ನಮಸ್ಕಾರ ಗುರುಗಳೇ, ನಮಸ್ಕಾರ. ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತೆ ಸಬ್ಸಿಡಿ ನೀವು ಕೇಳ್ತಾ ಇದ್ದೀರಿ. ಹೌದು, ಅದಕ್ಕೆ ಕಾರ್ಯಕ್ರಮ ಬರುತ್ತೆ. ಏನು, ನಾವು ಕಳೆದ 2-3 ವರ್ಷಗಳಿಂದ ಸಿರಿಧಾನ್ಯ ಸಿರಿ ಅಂತೇಳಿ, ರೈತ ಸಿರಿ ಅಂತೇಳಿ ಏನು ಕೊಡ್ತಾ ಇದ್ವಿ, ಆ ರೀತಿಯಾದಂತೆ ಒಂದು ಹೆಕ್ಟರ್ಗೆ 10,000 ರೂಪಾಯಿವರೆಗೆ ಏನು ಸಬ್ಸಿಡಿ ಕೊಡ್ತಾ ಇದ್ವಿ. ಆ ಒಂದು ಸಬ್ಸಿಡಿ ಕಾರ್ಯಕ್ರಮ ಬರುತ್ತೆ, ಅದು ಕೊಡ್ತೇವೆ ನಾವು. ಎರಡನೇದಾಗಿ ಬರುತ್ತೆ, ಎರಡನೇದಾಗಿ ನೀವು ನೀರಾವರಿ ಇಲಾಖೆ ಅಧಿಕಾರಿಗಳು ರೈತ ಸಂಪರ್ಕ ಕೇಂದ್ರಕ್ಕೆ ಬರ್ತಾ ಇಲ್ಲ, ಗ್ರಾಮ ಸಭೆಗೆ ಬರ್ತಾ ಇಲ್ಲ ಅಂತ ಹೇಳ್ತೀರಿ. ಇದನ್ನು ಸಂಬಂಧಪಟ್ಟಂತೆ ನಾವು ಇಒ ಅವರ ಗಮನಕ್ಕೆ ನಾವು ತಂದು ಅವರಿಗೆ ಮೊದಲನೇ ಅವರಿಗೆ ಏನು ಇನ್ಫಾರ್ಮೇಷನ್ ಕೊಟ್ಟು ಸಮಸ್ಯೆ ಇರತಕ್ಕಂಥದ್ದನ್ನ ಅವ್ರಿಗೆ ತಿಳಿಸಿ ಅಂತೇಳಿ ನಾವು ಅವ್ರನ್ನ ಕೇಳ್ತೀವಿ. ಎರಡನೇದಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅವ್ರನ್ನ ನಾವು ಯಾಕೆ ಬರಳ್ತಾ ಇಲ್ಲ ಅಂತಂದರೆ, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಮತ್ತು ಇನ್ನು ಸಣ್ಣ ಸಮಸ್ಯೆಗಳು ಏನು ಬರ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ರೋಗ ಕೀಟಬಾಧೆಗಳು ಏನು ಬರ್ತವೆ, ಅದನ್ನು ಆ ಒಂದು ಏನು ಫೋರ್ಟ್ನೈಟಲ್ಲೇ ನಾವು ರೈತರಿಂದ ಮಾಹಿತಿಯನ್ನು ಪಡ್ಕೊಂಡು ಅದಕ್ಕೆ ತಕ್ಕ ಸಲಹೆಗಳನ್ನು ನಾವು ನೀಡಬೇಕು ಅಂತಂದರೆ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಸೈಂಟಿಸ್ಟ್ಗಳನ್ನು ಒಡಗೂಡಿ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಇವಾಗ ನೀವು ಹೇಳ್ದಂಥ ಸಲಹೆ ಏನಿದೆ ಅದನ್ನು ಕೂಡ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ನಮ್ಮ ಇಲಾಖೆ ಮುಖಾಂತರವೂ ನಾವು ಅವ್ರು ಅಟೆಂಡ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿ ಒಂದು ಮಾಹಿತಿಯನ್ನು ಕಳಿಸ್ಕೊಡ್ತೀವಿ. ಗುರುಗಳೇ, ನಾವು ನೀರಿನ ಕಂದಾಯ ಕಟ್ತಾ ಇದೀವಿ, ನಾಲ ಮೆಂಟೆನೆನ್ಸ್ ಕಂದಾಯ ಕಟ್ತಾ ಇದ್ದೀವಿ. ನಮ್ಮ 25 ಎಕರೆಗೆ ನೀರು ಕೊನೆ ಬೈಲಿಗೆ ನೀರೇ ಬರ್ತಿಲ್ಲ, ಅದರಲ್ಲಿ 4 ಎಕರೆ ನಂದು ಸೇರ್ಕೊಂಡಿದೆ. ಇವತ್ತು ಕಾಲುವೆಗಳೆಲ್ಲ ಮುಚ್ಚೋಗವೆ. ನಾವು ಯಾರು ಹೇಳ್ಕೊಳ್ಳೋದು ಗುರುಗಳೇ, ನಿಮ್ಮ ಕೃಷಿ ಇಲಾಖೆ ನಮ್ಮ ತಾಯಿ ತಂದೆ ಇದ್ದಂಗೆ, ನಮ್ಮ ಅಳುವನ್ನ ನಿಮ್ಗೆ ಹೇಳ್ಕೊಂಡು ತಾನೆ ಸಮಸ್ಯೆ ಪರಿಹಾರ ಆಗೋದು. ಹೌದೌದು, ಈಗ ಹೇಳ್ತಾ ಇರೋದಂತ ಸರಿ. ಈಗ ಇಲ್ಲಿವರೆಗೂ ಈ ರೀತಿಯಾದಂಥ ಯಾವುದೇ ಬೇಡಿಕೆ ಬಂದಿರಲಿಲ್ಲ. ಈಗ ತಾವು ಹೇಳಿದಿರಿ, ಅದಕ್ಕೆ ಮುತುವರ್ಜಿ ವಹಿಸಿ ಮೊದಲನೇ ಸ್ಥಾನದಲ್ಲಿ ಈ ರೀತಿಯಾದಂಥ ಈ ನೀರಾವರಿ ಇಲಾಖೆ ಅಧಿಕಾರಿಗಳು ಬರಬೇಕು ಅಂತೇಳಿ ನಾವು ಅವ್ರಿಗೊಂದು ಮಾಹಿತಿಯನ್ನು ಕಳಿಸಿ ಅಟೆಂಡ್ ಮಾಡೋಕ್ಕೆ ಹೇಳ್ತೀವಿ. ಓಕೆನಾ? ಅನುಮಾನ ಆದರೆ ಬೇಕಾದ್ರೆ ನಮ್ಮ ಸೋಸ್ಟ್ರಿಗೆ ಬರಲಿ. ನಮ್ಮ ಜಮೀನಿಗೆ ಯಾವ ರೀತಿ ನೀರು ಕಾಲುವೆಗಳೆಲ್ಲ ಮುಚ್ಚೋಗಿದೆ, ನೀರು ಯಾವ ರೀತಿ ಬರ್ತಾ ಇಲ್ಲ ಅನ್ನೋದನ್ನ ನಾನೇ ಖುದ್ದು ಅವ್ರಿಗೆ ಪರಿಶೀಲನೆ ಮಾಡಿ ತೋರಿಸ್ಕೊಡ್ತೀನಿ ಗುರುಗಳೇ. ಆಯ್ತು ಆಯ್ತು ಆಯ್ತು. ಆಗ್ಲಿ ಮಹದೇವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು, ಎಲ್ಲಿಂದ? ದೊಡ್ಡನುಂಡಿ, ತೀರ್ಥಲಕ್ಷ್ಮಿ ತಾಲೂಕು ದೊಡ್ಡನುಂಡಿ ಸರ್. ಹೆಸರು? ಮಂಟೇಸ್ವಾಮಿ ಅಂತ. ಹೇಳಿ ಮಂಟೇಸ್ವಾಮಿಗಳು. ಮಂಟೇಸ್ವಾಮಿ ಸರ್, ಈಗ ಸಿರಿಧಾನ್ಯಕ್ಕೆ ಅವ್ರು ಕೇಳಿದ್ರಲ್ಲ, ಆ ರೀತಿ ಏನಾರು ಇದೆಯಾ ಸರ್? ಬರುತ್ತೆ ಅದು. ಈಗ ರೈತ ಸಿರಿ ಯೋಜನೆ ಕಾರ್ಯಕ್ರಮ ಬರುತ್ತೆ. ರೈತ ಸಿರಿ ಯೋಜನೆಯಲ್ಲಿ ನೀವು ಸಿರಿಧಾನ್ಯವನ್ನು ಬೆಳೆದ್ರೆ 1 ಹೆಕ್ಟೇರ್ಗೆ 10,000 ರೂಪಾಯಿ ಅದಕ್ಕೆ ಸಹಾಯಧನ ಕೊಡೋಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನೀವು ತಯಾರು ಮಾಡ್ಕೊಳ್ಳಿ, ಬರುತ್ತೆ ಅದು ನಿಮ್ಮ ಅಕೌಂಟ್ಗೆ ನೇರವಾಗಿ DPTಗೆ ಹೋಗುವಂಥ ಕಾರ್ಯಕ್ರಮ ಅದು. ಸರಿ ಸರ್, ನಾವು 4 ದಿನದಿಂದ ಇದು ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೋ. ನೀವು 4 ದಿನದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೋ, ಅದರಿಂದ ನಾನು ಇವತ್ತು ಮಾತಾಡನ್ಬಿಟ್ಟು ಮಾತಾಡಿದೆ. ಸರಿ, ಒಳ್ಳೇದು ಮಂಟೇಸ್ವಾಮಿಗಳೇ. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ನಾವು ಕೆಆರ್ ತಾಲೂಕು ಹೆಬ್ಬಾಳಿಂದ ಸ್ವಾಮಿ ಅಂತ ಸರ್. ಹೇಳಿ ಸ್ವಾಮಿಗಳ. ಸರ್, ಕೃಷಿ ಇಲಾಖೆಯಲ್ಲಿ ಸರ್ ಬಿತ್ತನೆ ಕಾಳು ಅಂತ ಅಂತೀರ, ಸಣಮ ಕಾಳು, ಸಸಿನಿ ಕಾಳು ಸರ್ ಬರ್ನೇಲ್ವಲ್ಲ ಸರ್ ಇವತ್ತ ಹಸರಲ್ಲಿ ಗೊಬ್ಬರ ಚೆನ್ನಕ್ಕೆ? ಹಸರಲ್ಲೇ ಬಿತ್ತನೆ ಬೀಜ ಇನ್ನೊಂದು ವಾರದಲ್ಲಿ ನಿಮ್ಮ ಹೆಬ್ಬಾಳು ರೈತ ಸಂಪರ್ಕ ಕೇಂದ್ರಕ್ಕೆ ಬರುತ್ತೆ. ಸರ್ ಈಗ ಚೆಲ್ಲ ಟೈಮ್ ಸರ್ ಈಗ ಹೋಗಿ? ಈಗ ನೋಡಿ, ಕೆಲವೊಂದು ಏನಾಗಿದೆ, ಈಗ ಮಳೆನೂ ಇಲ್ಲ, ಇದ್ದಂಥ ಬೀಜ ಏನು ಬಿತ್ತನೆ ಬೀಜ ಇದೆ ಅದನ್ನು ಏಪ್ರಿಲ್ ಮಂತಲ್ಲೇ ರೈತರು ತೊಗೊಂಡೋದ್ರು. ಅದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇತ್ತು ನಮ್ಮ ಜಿಲ್ಲೆಗೆ. ಸೊ ಇವಾಗ ಅದನ್ನು ಹೆಚ್ಚುವರಿ ಕೊಟ್ಟಿದ್ದಾರೆ, ಬಟ್ ಮಳೆನೂ ಇಲ್ಲ. ಈಗ ನೀರಾವರಿ ಜಮೀನಿಗೆ ನೀವು ಹಾಕಬೇಕು ಅಂದರೂ ಕೂಡ ಅದಕ್ಕೂ ಗದ್ದೆಗೆ ನೀರು ಹಾಯಿಸ್ಬೇಕಾಗ್ತದೆ ಅಥವಾ ಮಳೆ ಬರಬೇಕು. ಸೊ ಹಾಗಾಗಿ ಇನ್ನೊಂದು ವಾರದೊಳಗೆ ಬರುತ್ತೆ. ನೀವು ಇನ್ನೂ ಹೇಳಿ ಹೇಳಿ. ನೀವು ಅದು ಏನಂತಂದ್ರೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅದನ್ನ ಚೆಲ್ಲಕ್ ಆಗಲ್ಲ ಅಂತ. 45 ದಿವಸದೊಳಗೆ ನೀವು ಯಾವಾಗ ಬೇಕಾದ್ರೆ ಅದನ್ನ ಮಣ್ಣಿಗೆ ಸೇರಿಸಿದ್ರೆ ಅದರ ಫಲವತ್ತತೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. 45 ದಿವಸದ ನಂತರ ಹಾಕಿದ್ರೆ ಅದು ಕರಗೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು ಬಿಟ್ಟರೆ 45 ದಿವಸದೊಳಗೆ ಮಣ್ಣಲ್ಲಿ ನೀವು ಯಾವಾಗ ಬೇಕಾದ್ರೂ ಸೇರಿಸ್ಬೋದು. ಆದ್ದರಿಂದ ಒಂದು ಎರಡನೇದು ಮಳೆ ಆದರೂ ಕೂಡ ನಿಮಗೆ ನೀರು ಬಿಡ್ತಕ್ಕಂಥದ್ದೇ ಜುಲೈ 20-25 ಮೇಲೆ ಆಗುವಂಥದ್ದು. ಕಳೆದ ಒಂದು 10 ವರ್ಷದಲ್ಲಿ ನೋಡಿದ್ರೆ ಜುಲೈ 4ನೇ ತಾರೀಕಿಂದ 8ನೇ ತಾರೀಕುವರೆಗೆ ಅಲ್ಲಿ 10ನೇ ತಾರೀಕುವರೆಗೆ ಯಾವುದೇ ವರ್ಷ ನೀರು ಬಿಟ್ಟಿಲ್ಲ. ಸೊ ಆದ್ದರಿಂದ ನೀವು ಈಗಲೂ ಟೈಮ್ ಇದೆ. ನೀವು ಈಗ ಹಾಕಿದ್ರೂ ಕೂಡ ನಿಮಗೆ 25 ದಿವಸದವರೆಗೆ ನಿಮಗೆ ಅದನ್ನು ಹಾಕುವಂಥ ಅವಕಾಶ ಸಿಗುತ್ತೆ. ನೀವು ತಗೊಂಡು ಹಾಕಿ ಬಳಕೆ ಮಾಡಿ. ಅಲ್ಲ ಸ್ವಾಮಿ, ಮುಂದಾಗಿ ತರಿಸಿದ್ರೆ ನಾವು ಮುಂದಾಗಿ ತಿಳ್ಕೊಳ್ಳೋಣ. ಈಗ ಹೇಳ್ತಾ ಇದಾರಲ್ಲ ಸ್ವಾಮಿಗಳೇ, ದಯಮಾಡಿ ಆ ತರ ಮಾಡಿ, ಒಳ್ಳೇದಾಗ್ಲಿ. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ನನ್ನ ಹೆಸರು ಚಂದ್ರಬಾಯಿ ಅಂತ, ನಾವು ಅರೇಕಲ್ ಕೊಪ್ಪಲಿಂದ. ಹೇಳಿ ಚಂದ್ರಬಾಯಿ ಅವರು. ನಮಸ್ತೆ ಸರ್ ಇಬ್ರಿಗೂ. ಸರ್, ಈಗ ನಮ್ಗೆ ಈಗ ಜೋಳ ಹಾಕಿದ್ವಿ ನಾವು, ಔಷಧಿ ಕೇಳಕ್ ಹೋದಾಗ ನಮ್ಗೆ ಹೆಬ್ಬಾಳು ಹೋಬಳಿ ಒಳಗಡೆ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಹೆಬ್ಬಾಳು ಹೋಬಳಿ ಮುಗ್ದೋಗಿದೆ ಅಂತಾರೆ. ಮತ್ತೆ ಟೌನ್ ಹೋಗಿ ಅಂತಾರೆ, ಟೌನ್ ಅಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಇಲ್ಲಿ ಬರಲ್ಲ ಇದು ಕಸ್ಬಾಗಿ ಅಂತಾರೆ. ನಮ್ಗೆ ಏನಾಗಿದೆ ಅಂದ್ರೆ ಜೋಳ ಹಾಕೂ ಸಹ ನಮ್ಗೆ ಔಷಧಿ ಸಿಗ್ತಾ ಇಲ್ಲ ಸರ್ ಈಗ. ಓ ನಮ್ಮ, ಈಗ ಅದು ಒಂದು ಸಮಸ್ಯೆ ಇದೆ. ಈ ವರ್ಷದಲ್ಲಿ ಇನ್ನೂ ಏನು ಕೀಟನಾಶಕಕ್ಕೆ ಸಂಬಂಧಪಟ್ಟಂತೆ ಸಬ್ಸಿಡಿಯಲ್ಲಿ ಕೊಡುವಂಥದಕ್ಕೆ ಸ್ವಲ್ಪ ತಡ ಆಗಿದೆ. ಸೊ ನೀವು ಆ ಹೋಬಳಿಯಲ್ಲೇ ತೊಗೋಬೇಕು. ಆದರೆ ನಂದೇನು ಸಲಹೆ ಅಂತಂದರೆ, ನೀವು ರೈತ ಸಂಪರ್ಕ ಕೇಂದ್ರದಲ್ಲಾರ ತಗೊಳ್ಳಿ, ಹೊರಗಡೆನಾರ ತಗೊಳ್ಳಿ, ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ಸಲಹೆಯನ್ನು ತಗೊಂಡು ನೀವು ಯಾವ ಕೀಟನಾಶಕಗಳನ್ನು ಏನು ಸಿಂಪಡಣೆ ಮಾಡಬೇಕು ಆ ಕೀಟನಾಶಕಗಳನ್ನೇ ಸಿಂಪಡಣೆ ಮಾಡಿ. ಹೌದು ಸರ್, ಅಂದ್ರೆ ಜೋಳಕ್ಕೆ ಯಾವ್ದು ಔಷಧಿ ಹಾಕ್ಬೇಕು ಅಂತ ಅನ್ನಿಸ್ತಾರೋ ಅದನ್ನೇ. ಮತ್ತೆ ಆಧಾರ್ ಕಾರ್ಡ್ ಕೊಡಿ ಅಂತಾರಲ್ಲ, ಆಧಾರ್ ಕಾರ್ಡ್ ತಗೊಂಡು ಹೋದ್ರು ಸಹ ನಮ್ಗೆ ಒಂದೊಂದ್ಸಲ ಔಷಧಿ ಸಿಗಲ್ಲ. ನಮ್ಗೇನೇ ಈಗ ಕಾಳುಗಳು ಬಂದಿತ್ತು ಅಂತಾರೆ, ಕಾಳುಗಳು ಹೋಗಿ ಕೇಳಿದಾಗ ಸಿಗೋದೇ ಇಲ್ಲ. ಒಂದ್ ಸ್ವಲ್ಪ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ರಾಜಕೀಯ, ಮತ್ತೆ ಇನ್ನೊಂದೇನು ಅಂತಾರೆ, ಯಾರೇ ಹೋದ್ರು ಬೇಗ ಕೊಡಕ್ಕೆ ಆ ಹುಡುಗಿರು ಇದು ಹಿಂಜರಿತಾರೆ ಸರ್. ಇಲ್ಲ ಇಲ್ಲ, ಆ ರೀತಿಯಾದಂತ ಯಾವುದು ರಾಜಕೀಯ ಮಾಡ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ಅವರಿಗೆ. ಅವರಿದ್ದರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಕಾಳುಗಳನ್ನು ನಾವು ನೋಡಿದಾಗ ಯಾವುದೇ ಸಂದರ್ಭದಲ್ಲಿ ಬಿತ್ತನೆ ಬೀಜಗಳು ಇಲ್ಲ ಅಂತ ಹೇಳುವಂಥ ಪ್ರಮೇಯ ಇಲ್ಲ. ಯಾವ ನಮ್ಮ ಏಪ್ರಿಲ್ ಮೊದಲನೇ ವಾರದಿಂದ ಹಿಡಿದು ನಾವು ಜನವರಿ ಎಂಡ್ವರೆಗೂ ಕೂಡ ಎಲ್ಲ ರೀತಿಯಾದಂಥ ಬಿತ್ತನೆ ಬೀಜಗಳು ಸಿಗ್ತವೆ. ಎಕ್ಸೆಪ್ಟ್ ಈ ಒಂದು ಈ ಹೆಸರಲ್ಲೆ ಬಿತ್ತನೆ ಬೀಜ ಏನು ಕೇಳಿದ್ರಲ್ಲ, ಅದು ಸೀಸನಲ್ಲಿ ಸ್ವಲ್ಪ ತಡೆ ಆಗುತ್ತೆ. ಅದು ಬಿಟ್ಟರೆ ಬೇರೆ ಬಿತ್ತನೆ ಬೀಜಗಳು ಎಲ್ಲ ಕಾಲದಲ್ಲಿ ಸಿಗ್ತವೆ. ಒಳ್ಳೆಯದಮ್ಮ ಚಂದ್ರಬಾಯಿ ಅವರೇ, ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಎಲ್ಎಚ್ ವೆಂಕಟೇಶ್, ತೃಪ್ತಿಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಹೇಳಿ ವೆಂಕಟೇಶ್. ಸರ್, ನಮ್ದು ಎರಡು ಪ್ರಶ್ನೆ ಇದೆ. ಕೇಳ್ಬಿಡಿ. ಅಧಿಕಾರಿಗಳು ನಮಸ್ಕಾರ ಸರ್, ವೆಂಕಟೇಶ್ ಸರ್. ಹೇಳಿ ಹೇಳಿ ಹೇಳಿ ವೆಂಕಟೇಶ್ ಅವರು ಹೇಳಿ. ಸರ್, ನಮ್ದು ಶ್ರೀರಂಗಪಟ್ಟಣ ಗಡಿ ಬರ್ತದೆ ಗ್ರಾಮ ಲಕ್ಷ್ಮೀಪುರ ಅಂತ. ನಮ್ಗೆ ಇಲ್ಲಿ ಸ್ವಲ್ಪ ಕೃಷಿ ಕಣ ಇಲ್ಲ ಸರ್, ಒಂದು ಕೃಷಿ ಕಣ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮತ್ತೆ ಈಗ ನಮ್ ಮುಂದೆ ಒಬ್ರು ಕೇಳಿದ್ರೆ ನಂಗೆ ಚಂಬೆ ಬೀಜ ನಮ್ಗೆ ಸ್ವಲ್ಪ ಅವಶ್ಯಕತೆ ಇದೆ ಸರ್ ಬೇಗ. ನಿಮ್ದು ಶ್ರೀರಂಗಪಟ್ಟಣ ಬಾರ್ಡರ್ ಅಂತೀರಿ, ಶ್ರೀರಂಗಪಟ್ಟಣಕ್ಕೆ ಸೇರುತ್ತಾ ಮೈಸೂರು ತಾಲೂಕು? ಇಲ್ಲ ಇಲ್ಲ ಸರ್, ನಮ್ಮ ಮೈಸೂರು. ಮೈಸೂರು ತಾಲೂಕು ಕೂಡ ರೈತ ಸಂಪರ್ಕ ಕೇಂದ್ರ ಡಿ ಸಿ ಆಫೀಸ್ ಹಿಂದೆ ಬರುತ್ತೆ ಸರ್ ನಮ್ಗೆ. ಹಾ, ಕರೆಕ್ಟ್. ನಿಮಗೆ ಇದು ಹಸಿರಲೆ ಬಿತ್ತನೆ ಬೀಜ ಇನ್ನೊಂದು ವಾರದಲ್ಲಿ ಸಿಗುತ್ತೆ. ಯಾಕಂದರೆ ಮೊನ್ನೆ ಅದು ರೇಟ್ ಕಾಂಟ್ರಾಕ್ಟ್ ಆಗಿ ಸಂಬಂಧಪಟ್ಟಂಥ ಸಂಸ್ಥೆಗೆ ಸಪ್ಲೈ ಆರ್ಡರ್ ಕೊಟ್ಟಿದ್ದೀವಿ, ಒಂದು ವಾರದೊಳಗೆ ಸಪ್ಲೈ ಆಗುತ್ತೆ. ಕೂಡ ನಾನು ಆಫೀಸ್ಗೆ ಹೋಗಿದ್ದೆ ಸರ್, ಇಲ್ಲಿ ನಮ್ಮ ಡಿ ಸಿ ಆಫೀಸಿಂದ. ಹಾಂ, ಅಲ್ಲೇ ಅಧಿಕಾರಿಗಳು ನಂದರು ಸ್ವಲ್ಪ ಆದಷ್ಟು ಬೇಗ ಕೊಟ್ಟರೆ ನಮ್ಗೆ ಉತ್ತಮ ಆಯ್ತು ಸರ್. ನಮ್ಮಾಗ ಮಳೆ ಬಿದ್ದಿದೆ, ಆ ಮಳೆಗೆ ಚೆಲ್ಕೊಬಿಟ್ರೆ ನಮ್ಗೆ ನಾಟಿ ಹೊತ್ತಕ್ಕೆ ಸರಿ ಆಯ್ತದೆ ಅಂತ ಒಂದು ಮನವಿ ಸರ್. ಸರಿ ಸರಿ ಸರಿ, ಆಯ್ತು. ಮತ್ತೆ ಸ್ವಲ್ಪ ಕೃಷಿ ಕಣದ ಬಗ್ಗೆ, ನಮ್ಗೆ ಕೃಷಿ ಕಣ ಇಲ್ಲ ಸರ್. ಈಗ ಡಾಂಬರ್ ರೋಡ್ ಹಾಕಿದ್ರೆ ಅಧಿಕಾರಿಗಳೆಲ್ಲ ಇದು ಮಾಡ್ತಾರೆ, ಅದಕ್ಕೋಸ್ಕರ ಗದ್ದೆಗಳಲ್ಲಿ ಇದು ಮಾಡೋಕ್ಕಾಗಲ್ಲ. ನೀವು ಪಂಚಾಯಿತಿಯಲ್ಲಿ, ನಮ್ದು ನಾಗರಹಳ್ಳಿ ಪಂಚಾಯತಿ ಬರ್ತದೆ ಸರ್, ಪಂಚಾಯಿತಿಯಲ್ಲಿ ಒಂದು ಅರ್ಜಿಯನ್ನ ಕೊಟ್ಟು ನರೇಗಾದಲ್ಲಿ ಅದನ್ನ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳಿ, ಅದು ನರೇಗಾದಲ್ಲಿ ಅವಕಾಶ ಇದೆ. ನಮ್ಮ ಇಲಾಖೆಯಿಂದ ಕೃಷಿ ಕಡ ಮಾಡೋದಕ್ಕೆ ಈಗ ಯಾವುದೇ ಸವಲತ್ತು ಸಹಕಾರ ಇಲ್ಲ. ಸೊ ಆದ್ರಿಂದ ನರೇಗಾದಲ್ಲಿ ನೀವು ಪಂಚಾಯತಿಗೆ ಅರ್ಜಿ ಕೊಟ್ಟು ಅಲ್ಲಿಂದನೇ ಮಾಡಿಸಿ ಸರ್. ನಮಗೆ ಸ್ವಲ್ಪ ಬಿತ್ತನೆ ಬೀಜ ಬೇಗ ಒದಗಿಸ್ಕೊಡಿ ಸರ್, ಗಮನ ಸ್ವಲ್ಪ ಗಮನ ಮಾಡಿ. ಸರಿ, ಆಯ್ತು, ಮಾಡೋಣ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ? ಸರ್ ನಮಸ್ಕಾರ, ನಾನು ನಂಜನಗೂಡು ತಾಲೂಕು ಹೊರಲವಾಡಿಯಿಂದ. ಹೆಸರು? ಮರಿನಂಜಪ್ಪ ಅನ್ಬಿಟ್ಟು. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಮರಿನಂಜಪ್ಪನವ್ರೆ. ಮರಿನಂಜಪ್ಪ ಅನ್ಬಿಟ್ಟು ಸರ್. ಹೇಳಿ. ಸರ್, ನಾವು ಬಿತ್ತನೆ ಬೀಜಕ್ಕೆ ಹೋದ್ರೆ, ಕೃಷಿ ಇಲಾಖೆ ಹೋದ್ರೆ ಹಸು ಕಡ್ಡಿ ಎಲ್ಲ ಮಾಡಿಸಿ ಏಪ್ರಿಲ್ಗೂ ಬರಲ್ಲ ಸರ್. ಏನು, ಯಾವುದು ಹಸು ಅಲ್ಸಂದೆ? ಏಪ್ರಿಲ್ ಗಂಟ ಬಂದಿರಲ್ಲ. ನಿಮ್ಗೆ ಯಾವಾಗ ಬೇಕದು? ಅಲ್ಲ, ನಾವು ಮುಂಗಾರು ಮಳೆ ಬೀಳ್ತಾನೆ, ಯಾವಾಗ ಬೇಕಾಯ್ತು ನಮಗೆ? ಏಪ್ರಿಲ್ ಮಾರ್ಚ್ ಇಲ್ಲಿ ನಮಗೆ ಮಳೆ ಬೀಳ್ಕೊಂಡು ಮಾರ್ಚ್ ಬಿತ್ತು, ನೀರಾವರಿ ಬಿತ್ತು ನಾವು. ಮಾರ್ಚಿಗೆ ಸಿಗಲ್ಲ ಅದು. ಮಾರ್ಚಿಗೆ ನೀರಾವರಿ ಬಿತ್ತದಕ್ಕೆ ಅಲ್ಲಿ ನೀರಾವರಿ ಆದ್ರೂ ಕೂಡ ಅದನ್ನ ನಾವು ಮಾರ್ಚಿಗೆ ಕೊಡಕ್ ಆಗಲ್ಲ, ಯಾಕಂದ್ರೆ ಆ ವರ್ಷದ ಕೊನೆಯ ಹಂತದಲ್ಲಿ ಅದನ್ನ ಕೊಡಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಏಪ್ರಿಲ್ ಮೊದಲನೇ ವಾರದಿಂದನೇ ಕೊಡಕ್ಕೆ ನಾವು ಎಲ್ಲರ ಸಿದ್ಧತೆಯನ್ನು ಮಾಡಿಕೊಂಡು ಈ ವರ್ಷದಲ್ಲಿ ಏಪ್ರಿಲ್ ಮೊದಲನೇ ವಾರದಿಂದನೇ ನಾವು ಕೊಟ್ಟಿದ್ದೀವಿ. ಅಂತ ಎಲೆಕ್ಷನ್ ಇದ್ರೂ ಕೂಡ ಸಹಾಯಧನದಲ್ಲಿ ಒಂದು ಪರ್ಮಿಷನ್ ತಗೊಂಡು ನಾವು ಕೊಟ್ಟಿದ್ದೀವಿ. ಈ ವರ್ಷ ಉದ್ದು, ಅಲಸಂದೆ, ಹೆಸರು, ಸೂರ್ಯಕಾಂತಿ, ಮುಸ್ಕಿನ ಜೋಳ ಇಷ್ಟು ಬೆಳೆಗಳನ್ನು ಯಾವ ಬೆಳೆಗೆ ಹಾಕ್ತೀರ ನೀವು? ನಾವು ಅದೇ ಭತ್ತ, ತರಕಾರಿ, ಟೊಮೊಟೊ ಹಾಕ್ತೀವಿ ಸರ್. ಅದನ್ನ ನೀವು ದಯಮಾಡಿ ಒಂದು ನಮ್ಮ ಏನು ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ಏನಿದೆ ಆ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ವಿಚಾರಿಸಿ ಅದಕ್ಕೂ ಕೂಡ ತರಕಾರಿಗೂ ಕೂಡ ಡ್ರಿಪ್ ವ್ಯವಸ್ಥೆ ಇದೆ, ಅದನ್ನು ಸಬ್ಸಿಡಿ ಸಹಾಯಧನ ಎಲ್ಲ ಕೊಡ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆ. ಒಳ್ಳೆಯದು. ಅಲ್ಲಿ ಹೋಗಿ ಕೇಳಿ ನೀವು, ಅಲ್ಲೇ ನಂಜನಗೂಡಲ್ಲಿ ಇದೆಯಲ್ಲ ಅಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂತ ಇದ್ದಾರೆ, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಅಂತ, ಅವ್ರ ಆಫೀಸ್ಗೆ ಹೋಗಿ ಏನೇನು ದಾಖಲಬೇಕು ಅಂತ ಒಂದು ಪಟ್ಟಿ ಕೊಡ್ತಾರೆ, ಅದನ್ನು ತಗೊಳ್ಳಿ. ಒಳ್ಳೆಯದು. ಮರದಂಜಪ್ಪನವರೇ ಕರೆ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್. ಈಗ ರೈತರು ನೋಂದಣಿ ಮಾಡ್ಕೋಬೇಕಿದೆಯಲ್ಲ ಸರ್, ಈ ಕೆ ವೈ ಸಿ, ಒಂದು ದೂರವಾಣಿ ಕರೆ ಇದೆ ಸರ್, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ? ನಾವು ಮೈಸೂರು ಜಿಲ್ಲೆಯಿಂದ. ಹೆಸರು? ಶಿವರಾಜ್ ಅನ್ಬಿಟ್ಟು. ಶಿವರಾಜ್. ಹೇಳಿ ಹೇಳಿ ಶಿವರಾಜ್ ಅವ್ರು. ಹೇಳಿ, ಕೃಷಿ ಹೊಂಡ ಮಾಡಕ್ಕೇನಾರ, ಕೃಷಿ ಹೊಂಡ ಮಾಡಕ್ಕೇನಾರ ನಮ್ಗೆ ಸಿಗುತ್ತೆ ಸರ್ ಸಹಾಯಧನ? ನರೇಗಾದಲ್ಲಿ ನಿಮ್ಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಅಂತಂದ್ರೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೊಡಿ, ಅವರು ಸ್ಥಳ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ನಿಜವಾಗ್ಲೂ ಆ ಕೃಷಿ ಹೊಂಡ ನಿಮಗೆ ಅವಶ್ಯಕತೆ ಇದೆ, ಅದರ ನೀರನ್ನ ನೀವು ಸದ್ಬಳಕೆ ಮಾಡ್ಕೊತೀರಿ ಅಂತ ಅವರಿಗೆ ಅರಿವಾದರೆ ಆ ಒಂದು ಆ್ಯಕ್ಷನ್ ಪ್ಲಾನಲ್ಲಿ ಸೇರಿಸಿ ಗ್ರಾಮ ಪಂಚಾಯಿತಿ ಅನುಮೋದನೆ ತಗೊಂಡು ನಿಮಗೆ ಕೃಷಿ ಹೊಂಡ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾರೆ. ಒಳ್ಳೆಯದು ಶಿವರಾಜ್ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್. ಈ ಕೆ ವೈ ಸಿ ಈಗೇನು ರೈತರು, ಪ್ರಧಾನಮಂತ್ರಿ ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ? ನಾವು ನಂಜನಗೂಡು ತಾಲೂಕು. ಹೆಸರು ಸರ್? ಸುಬ್ಬಣ್ಣ ಅಂತ, ಸೂರಹಳ್ಳಿ. ಹೇಳಿ ಸುಬ್ಬಣ್ಣ. ಹೇಳಿ ಹೇಳಿ ಸುಬ್ಬಣ್ಣ ಅವ್ರೆ. ಸರ್, ಈ ಕೃಷಿ ಹುಂಡ ಕೊಡ್ತಿದಾರಲ್ಲ, ಅದ್ರ ಬದ್ಲಿಗ ಮನೆಗ ಕೊಟ್ರ ಹೊಲದಲ್ಲಿ ಮನೆ ಕಟ್ಕೊಂಡು ಇರ್ಬೋದಲ್ಲ ಸರ್ ಜಮೀನಲ್ಲಿ? ಹೌದು, ನೀವು ಕೇಳ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆ ಪ್ರಶ್ನೆ, ನಿಜ. ಸೊ ಅದನ್ನು ಕೂಡ ಸರ್ಕಾರಕ್ಕೆ ಈಗ ಶಿಫಾರಸು ಮಾಡೋಣ, ಅದರಿಂದ ಏನೇನು ಉಪಯೋಗಗಳು ಅಂತೇಳಿ ಒಂದು ಸ್ಟಡಿ ಮಾಡಬೇಕಾಗ್ತದೆ. ಆನಂತರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗ್ತದೆ. ನಿಮ್ಮ ಇದೇನಿದೆ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ಯಾಕಂದ್ರೆ ಸರ್, ಈ ಹಸುಗಳು ಮೇಯಿಸ್ಕೊಂಡು ಹಸುಗಳು ಸಾಕೊಂಡು ಹಾಲು ಕರ್ಕೊಂಡು ಜೀವನ ಮಾಡಕ್ಕ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ. ಹೌದು ಹೌದು, ಸರಿ ಸರಿ. ಆಗ್ಲಿ ಸುಬ್ಬಣ್ಣ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್. ನಾವು ಆಗ್ಲಿಂದ ಹೇಳ್ತಾನೆ ಇದ್ದೀವಿ, ಈ ಕೆ ವೈ ಸಿ ಅದನ್ನೊಂಚೂರು ಹೇಳ್ಬಿಡಿ ಸರ್, ರೈತ ಬಾಂಧವರಿಗೆಲ್ಲ ಒಂದು ಇ ಕೆ ವೈ ಸಿ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೆ ಇಚ್ಛೆ ಪಡ್ತೇನೆ. ಇ ಕೆ ವೈ ಸಿ ಏನಪ್ಪ ಅಂತಂದರೆ, ಯಾವುದೇ ಸರ್ಕಾರದ ಸವಲತ್ತುಗಳನ್ನು ಪಡಿಬೇಕಾದ್ರೆ ನಿಮ್ಮ ಆಧಾರ್ ಸಂಖ್ಯೆ ಬ್ಯಾಂಕ್ ಅಕೌಂಟಿಗೆ ಜೋಡಣೆ ಆಗಿರಬೇಕು. ಆ ಜೋಡಣೆ ಆಗಿದೆ ಅನ್ನೋ ಒಂದು ಕನ್ಫರ್ಮೇಷನ್ ಆಗಬೇಕು ಅಂತಂದರೆ ನಿಮ್ಮ ಮೊಬೈಲ್ ನಂಬರಿಗೆ ಆಗಿರ್ತಕ್ಕಂಥ ಜೋಡಣೆ ಆಗಿರ್ತಕ್ಕಂಥ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ನೀವು ಎಂಟ್ರ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಎರಡೂ ಕೂಡ ನಿಮ್ಮ ಅಕೌಂಟಿಗೆ ಜೋಡಣೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಹಾಯಧನ ಬರಬೇಕು ಅಂದರೆ ನೇರವಾಗಿ ಡಿ ಬಿ ಟಿ ಮೂಲಕ ನಿಮ್ಮ ಅಕೌಂಟಿಗೆ ಬರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ರೈತರು ಇನ್ನು ಮುಂದೆ ಯಾವುದೇ ಸವಲತ್ತನ್ನು ಯಾವುದೇ ಇಲಾಖೆಯಲ್ಲಿ ಪಡಿಬೇಕು ಅಂತಂದರೆ ಈ ಕೆ ವೈ ಸಿ ಕಡ್ಡಾಯವಾಗಿ ಆಗಿರಬೇಕಾಗತಕ್ಕಂಥದ್ದು ಒಂದು ಮುಖ್ಯ ಅಂಶ. ಆ ಒಂದು ನಿಟ್ಟಿನಲ್ಲಿ ಕಳೆದ ನಾವು ಒಂದು ವರ್ಷದಿಂದನೂ ಕೂಡ ಈ ಕೆ ವೈ ಸಿಗೆ ಸಂಬಂಧಪಟ್ಟಂತೆ ರೈತರಲ್ಲಿ ಜಾಗೃತಿಯನ್ನು ಮೂಡಿಸಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 229,000 ಜನ ಒಂದು ಇ ಕೆ ವೈ ಸಿಯನ್ನು ಮಾಡಿಸ್ಬೇಕಾಗಿರ್ತದೆ. ಅದರಲ್ಲಿ ಈ ಒಂದು ಕಳೆದ ಒಂದು ತಿಂಗಳಲ್ಲಿ ನಾವು ನೋಡಿದಾಗ 83,000 ಜನ ಇ ಕೆ ವೈ ಸಿ ಮಾಡದೇ ಇರತಕ್ಕಂಥದ್ದು, ಮಾಡಿಸದೇ ಇರತಕ್ಕಂಥದ್ದು ನಾವು ಕಂಡು ಬಂದಿರ್ತದೆ. ಸೊ ನಾವು ಎಲ್ಲ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಕೂಡ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಯಾವ ಯಾವ ಗ್ರಾಮದಲ್ಲಿ ಹೆಚ್ಚುವರಿಯಾಗಿ ಈ KYC ಮಾಡಿಸಿಲ್ಲ ಆ ಗ್ರಾಮಗಳಿಗೆ ಬೆಳಿಗ್ಗೆ 7 ಗಂಟೆಯಿಂದನೇ ನಾವು ಒಂದು ಭೇಟಿಯನ್ನು ಕೊಟ್ಟು ನಿಮ್ಮ ಗ್ರಾಮದಲ್ಲೇ ನಾವು ಈ KYC ಎನ್ರೋಲ್ ಮಾಡ್ತಕ್ಕಂಥದ್ದು ಅಪ್ಡೇಷನ್ ಮಾಡ್ತಕ್ಕಂಥದ್ದು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಂಘ ಏನಿದೆ ಅಲ್ಲಿ, ಅಥವಾ ಹರಳಿಕಟ್ಟೆಯೇ ಅಥವಾ ದೇವಸ್ಥಾನ ಎಲ್ಲಿದೆ ಅಲ್ಲಿ, ಹೋಟೆಲ್ಗಳು ಎಲ್ಲಿದ್ದಾವೆ ಅಲ್ಲಿ ಬಂದು ಅವರಿಗೆ ತಿಳಿದಿರ್ತಕ್ಕಂಥ ಬಾಕಿ ಇರ್ತಕ್ಕಂಥ ರೈತರ ಹೆಸರನ್ನು ಕರೆದು ಅವ್ರ ಮನೆಗೆ ಹೋಗಿ ದಾಖಲೆಗಳನ್ನು ಪಡೆದು ಅಲ್ಲೇ ಎನ್ರೋಲ್ ಮಾಡ್ತಾಯಿದ್ದಾರೆ, ಅಪ್ಡೇಷನ್ ಮಾಡ್ತಾಯಿದ್ದಾರೆ. ಇದರಿಂದ ಇದು ಬಹಳ ಉಪಯೋಗ ಮತ್ತು ಪ್ರಮುಖ ಅಂಶ ಆಗಿರೋದ್ರಿಂದ ಎಲ್ಲರೂ ಕಡ್ಡಾಯವಾಗಿ ಈ KYC ಮಾಡಿಸೋದಕ್ಕೆ ನಮ್ಮ ಅಧಿಕಾರಿಗಳೇನು ಬರ್ತಾ ಇದ್ದಾರೆ ಅವ್ರ ಹತ್ರಕ್ಕೆ ಹೋಗಿ ಮಾಡಿಸೋದಕ್ಕೆ ಮೂಲಕ ಕೋರಿದೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್. ಯಾರು ಹೇಳಿ? ಯೋಗೇಂದ್ರ ಪ್ರಸಾದ್, ಎಲ್ಚಿಗೆರೆ ಗ್ರಾಮ, ನಂಜನಗೂಡು ತಾಲೂಕಿನಿಂದ. ಹೇಳಿ ಯೋಗೇಂದ್ರ ಪ್ರಸಾದ್. ಹೇಳಿ. ನಮಸ್ಕಾರ ಜಂಟಿ ಕೃಷಿ ನಿರ್ದೇಶಕರು ಚಂದ್ರಶೇಖರ್ ಅವ್ರಿಗೆ. ನಮಸ್ತೆ. ನಮಸ್ತೆ ಸರ್. ಇವಾಗ ನಾವು ಅನೇಕ ಬಾರಿ ನಮ್ಮ ಹೊಲದಲ್ಲಿ ಕೃಷಿ ಹೊಂಡ ಮಾಡ್ಕೊಡಿ, ನಮ್ಮ ಹೊಲ ನಮ್ಮ ದಾರಿ ಮಾಡ್ಕೊಡಿ ಅಂದ್ಬಿಟ್ಟು ಮನವಿ ಸಲ್ಲಿಸ್ತೀವಿ. ಗ್ರಾಮ ಸಭೆಯಲ್ಲಿ ಕಡ್ಡಾಯವಾಗಿ ಆಯ್ಕೆ ಮಾಡ್ಬೇಕು ಅಂತ ಹೇಳಿದಿರ್ತಾರೆ ಸರ್. ಹೌದು ಹೌದು ಹೌದು. ಹೇಳಿ. ಸಿಒ ಇಂದ ಲೆಟರ್ ಬಂದಿದೆ ಸರ್, ಇದು ಮಂಜೂರು ಮಾಡ್ಕೊಡಿ ಅಂದ್ಬಿಟ್ಟು, ಹಾಗೂ ಮಾಡ್ಕೊಟ್ಟಿಲ್ಲ. ಎಲ್ಲಿ? 2014 ಫೋನ್ ಇನ್ ಕಾರ್ಯಕ್ರಮ ಇತ್ತು ಇದೇ ಆಕಾಶವಾಣಿ ಮೂಲಕ. ಪತ್ರ ಮನವಿ ಮಾಡಿದ್ರು, PDO ಅವರು ಇನ್ನೂ ಮಾಡ್ಕೊಟ್ಟಿಲ್ಲ ಸರ್ ಅವರು. ಅಲ್ಲ, ನಿಮಗೆ ನಿಮ್ಮ ಜಮೀನನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಕೃಷಿ ಹೊಂಡ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ನೋಡಬೇಕಾಗ್ತದೆ. ಸೊ ಅಲ್ಲಿ ಅವಶ್ಯಕತೆ ಇಲ್ಲ, ಅಲ್ಲಿ ನೀರಾವರಿ ಜಮೀನಿದೆ ಅಂತಂದಾಗ ಕೃಷಿ ಹೊಂಡ ಮಾಡಿ ಏನು ಮಾಡ್ತೀರಿ? ಮಳೆ ಆಶ್ರಯ ಜಮೀನು ಸರ್. ಮಳೆ ಆಶ್ರಯದಲ್ಲಿ ನಿಮ್ಗೆ ಎಷ್ಟು ಜಮೀನು ಇದೆ? ನಿಮಗೆ 4 ಎಕರೆ ಇದೆ. 4 ಎಕರೆ ಇಲ್ಲ, ಜಮೀನು ಸ್ಲೋಪ್ ಇದೆಯಾ ಇಲ್ವಾ ಅಂತ ನೋಡಬೇಕಾಗ್ತದೆ. ಸ್ಲೋಪ್ ಇಲ್ಲ ಅಂತಂದ್ರೆ ಕೃಷಿ ಹೊಂಡ ಮಾಡಿ ಏನು ಉಪಯೋಗ ಆಗೋದಿಲ್ಲ. ಕೃಷಿ ಹೊಂಡದಲ್ಲಿ ಏನು, ಮಳೆ ನೀರನ್ನ ಇಂಗಿಸಿ ಅದರಲ್ಲಿ ತುಂಬಿಸುವಂಥದ್ದು ಅಲ್ವಾ? ಸೊ ಆದ್ರಿಂದ ನೀವು ಒಂದು ಕೆಲಸ ಮಾಡಿ, ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಒಂದು ಅರ್ಜಿಯನ್ನು ಕೊಡಿ, ಅವರು ಸ್ಥಳ ಪರಿಶೀಲನೆ ಮಾಡ್ತಾರೆ. ಅದು ನಿಜವಾಗ್ಲೂ ಸೂಟೇಬಲ್ ಇದೆ ಅಂತಂದ್ರೆ ಅವರು ಅದನ್ನ ಗ್ರಾಮ ಪಂಚಾಯತಿಗೆ ಶಿಫಾರಸು ಮಾಡ್ತಾರೆ. ಆಗ್ಬೋದಾ? ಆಯ್ತು, ಒಳ್ಳೇದು. ಯೋಗೇಂದ್ರ ಪ್ರಸಾದ್ ಅವರೇ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ? ಹಲೋ. ನಮಸ್ಕಾರ ಸರ್, ಹೇಳಿ. ನಮಸ್ತೆ ಹೇಳಿ ಸರ್. ನಾವು ನಗರ್ಲೆಯಿಂದ, ಬೆಳಗೆರೆ ಹೋಗ್ಲಿ. ನಮ್ಗ ಜಿಂಕ್ ಕಳಿಸ್ಕೊಡ್ತಾ ಇಲ್ಲ ಸರ್, ನೀವು 2 ವರ್ಷದಿಂದ. ಜಿಂಕ್ ಯಾವ ಯಾವ ಇದಕ್ಕೆ ಬೆಳೆಗೆ ಹಾಕ್ತೀರಾ ನೀವು ಜಿಂಕನ್ನ? ಸರ್ ಭತ್ತಕ್ಕೆ ಸರ್, ಭತ್ತಕ್ಕೆ. ನೆಕ್ಸ್ಟ್ ಭತ್ತಕ್ಕೆ ಬರುತ್ತೆ. ಈ ವರ್ಷ ನಿಮ್ಗೆ ಜಿಂಕ್ ಸಿಗುತ್ತೆ. ಜಿಂಕ್ದು ನಮ್ಗೆ ಸರಿ ಕಳಿಸ್ಕೊಡದೇ ಇಲ್ಲ ಸರ್. ಅಲ್ಲ, ಒಂದು ನನಗೇನ್ ಅನಿಸ್ತಾ ಇದೆ ಅಂದ್ರೆ, ಜಿಂಕ್ ಯಾವುದೇ ರೀತಿಯಾದಂತ ನಮಗೆ ಕೊರತೆ ಇಲ್ಲ. ಎಲ್ಲಿ ಭತ್ತ ಮುಸುಕಿನ ಜೋಳವನ್ನು ಬೆಳೀತಾರೆ ರೈತರು, ಅಂಥ ರೈತ ಸಂಪರ್ಕ ಕೇಂದ್ರಕ್ಕೆ ಜಿಂಕನ್ನು ವಿತರಣೆ ಮಾಡ್ತಾ ಇದ್ದೀವಿ. ನೀವು ಬಹುಶಃ ಜಿಂಕ್ಗೆ ತುಂಬ ಡಿಮ್ಯಾಂಡ್ ಇದೆ, ಅದು ಖಾಲಿ ಆದ ನಂತರ ನೀವು ಹೋಗಿದ್ದೀರಿ ಅಂತ ಅನ್ಸುತ್ತೆ. ಈ ಸರಿ ಸ್ವಲ್ಪ ಬೇಗ ಹೋಗಿ ಅದು ಜಿಂಕನ್ನು ಎಷ್ಟು ಬೇಕೋ ಅಷ್ಟು ತಗೊಂಬಿಡಿ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾಗರಾಜ್ ಅಂತ ಮಾಗಡಿಯಿಂದ ಮಾತಾಡ್ತೀನಿ. ಹೇಳಿ ನಾಗರಾಜ್. ಎಚ್ಡಿ ಕೊಟ್ಟಿದ್ದಲ್ಲ. ಹೇಳಿ ಹೇಳಿ ಹೇಳಿ ಸರ್. ಜ್ಯೋತಿ ಬಿತ್ತ ಓ ಸರಿ ಕೊಟ್ಟು ಫೇಲ್ಯೂರ್ ಆಗಿ ಈ ಸರಿ ಗುಣಮಟ್ಟದ ಜ್ಯೋತಿ ಭತ್ತದ ಬೀಜ ಉಳಿಸ್ಕೊಡಿದೀವಿ ಸರ್. ಎಲ್ಲಿಂದ ತಗೊಂಡಿದ್ರಿ ಜ್ಯೋತಿ ಭತ್ತನ ನೀವು? ನಿಮ್ ಡಿಪಾರ್ಟ್ಮೆಂಟ್ನಿಂದ ತಗೊಂಡಿದ್ದು. ಅದನ್ನ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಅದು ಸರಿ ಇಲ್ಲ ಅಂತ ತೋರಿಸಿದ್ರ? ಅಲ್ಲ, ಸರಿ ಆಯ್ತು. ನಮ್ಮ ಇಲಾಖೆ ಅಧಿಕಾರಿಗಳು ಸೈಂಟಿಸ್ಟ್ನ ಕರ್ಕೊಂಡ್ಬಂದು ತೋರಿಸ್ತಾರಲ್ಲ, ಆ ರೀತಿ ಮಾಡಿದ್ರ? ಏನು ಮಾಡಕ್ಕಾಗಲ್ಲ ಅಂತ ಅನ್ಬಿಟ್ರು. ಇಲ್ಲ ಇಲ್ಲ ಸರಿ, ಒಳ್ಳೆ ಬೀಜ ನೀವು ಹೇಳ್ತಾ ಇರೋದು ಯಾಕೋ ನನಗಡ್ರು. ಯಾಕಂದ್ರೆ ಜ್ಯೋತಿ ಬಿತ್ತನೆ ಬೀಜ ಕಳೆದ ಸಾಲಿನಲ್ಲಿ ಎಲ್ಲೂ ಕೂಡ ಕಂಪ್ಲೇಂಟ್ ಬಂದಿಲ್ಲ. ನಾವು ತಮಿಳ್ನಾಡು ಟೀ ಸ್ಟೇನ್ಸಿಂದ ತರಿಸಿದ್ದೀವಿ, KSS ತರಿಸಿ ಕೊಟ್ಟಿವಿ, ಯಾಕಂದರೆ ಶಾರ್ಟೇಜ್ ಇತ್ತು. ಅವೆಲ್ಲ ಗುಣಮಟ್ಟವನ್ನು ಪರಿಶೀಲನೆ ಮಾಡೇ ಆನಂತರ ರೈತರಿಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಕೊಡಬೇಕಂತೇಳಿ ಮಾಡಿದ್ದೀವಿ. ನಿಮ್ದೆಲ್ಲ ಸ್ವಲ್ಪ ಇದಾಗಿದೆ, ಆದರೆ ಈ ವರ್ಷ ಆ ರೀತಿಯಾಗ ಚಾನ್ಸ್ ಇಲ್ಲ. ಈಗ ಆಲ್ರೆಡಿ ನಾವು ಅದು ಗುಣಮಟ್ಟವನ್ನು ಪರಿಶೀಲನೆ ಮಾಡಲಾಗಿದೆ. ಸೊ ಮಾಡಿ ಉತ್ಕೃಷ್ಟ ಆಗಿರ್ತಕ್ಕಂಥ ಉತ್ತಮ ಬೀಜಗಳನ್ನೇ ನಾವು ಈ ಸರಿ ಕೊಡ್ತೇವೆ. ಜಿಂಕು ಬೋರಾನು ಮತ್ತು ಜಿಪ್ಸಮ್ ಸ್ವಲ್ಪ ಸಪ್ಲೈ ಮಾಡಿಕೊಡಿ. ಆಯ್ತು, ಪಿಡಿ ಕಾಂಪ್ಲೆಕ್ಸ್ದು ಎಲ್ಲ ಸೇರಿ. ಓಕೆ ಓಕೆ, ಒಳ್ಳೇದು ನಾಗರಾಜ್. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ. ನಮಸ್ಕಾರ, ಯಾರು ಎಲ್ಲಿಂದ? ಸರ್ ನಮಸ್ತೆ, ನಾನು ಉಡುಪಿ ಕಾರ್ಕಳದಿಂದ ಮಾತಾಡ್ತಿದ್ದೇನೆ. ನನ್ನೊಂದು ಪ್ರಶ್ನೆ ಇದೆ, ಕೇಳಬಹುದಾ? ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಅಮ್ಮಣ್ಣಿ ಅಂತ. ಓಹೋ, ಹೇಳಿ ಅಮ್ಮಣ್ಣಿ ಅವರೇ. ಹಾ ಸರ್ ನಮಸ್ತೆ. ನನ್ನ ಸಮಸ್ಯೆ ಒಂದು ಪ್ರಶ್ನೆ ಅಂದ್ರೆ, ನಂದು ಪಪ್ಪ ಮತ್ತು ಅಮ್ಮನ ಹೆಸರಿನಲ್ಲಿ ನಮ್ಗೆ ಜಾಗ ಇದೆ, ಪಪ್ಪನ ಹೆಸರಿನಲ್ಲಿ ಮತ್ತೆ ಅಮ್ಮನ ಹೆಸರಿನಲ್ಲಿ. ಅದೀಗ ನಮ್ಗೆ ಪಾಲು ಕೊಡ್ತಾರಂತ ಇದೆ. ಆಮೇಲೆ ಈಗ ಏನಂದ್ರೆ, ಪಪ್ಪನ ಹೆಸರಿನಲ್ಲಿ ಕೃಷಿ ಇದೆ, ಅಮ್ಮನ ಹೆಸರಿನಲ್ಲಿ ಏನಿಲ್ಲ. ಈಗ ನನ್ಗೆ ಏನಂದ್ರೆ, ನನ್ನ ಮಗಳ ಹೆಸರಿಗೆ ಲಾಸ್ಟ್ ಟೈಮ್ ಇದು ಒಂದು ತಾತ್ಕಾಲಿಕವಾಗಿ ಕೃಷಿಕನ ಮೊಮ್ಮಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಈಗ ನಮ್ಗೆ ಹೈಯರ್ ಎಜುಕೇಶನ್ಗೆ ಸ್ಕಾಲರ್ಶಿಪ್ ಮಾಡ್ಲಿಕ್ಕೆ ಆಗ್ತದಾ ಅಂತ ಅಷ್ಟೇ. ನಾನು ರೇಡಿಯೋದಲ್ಲಿ ಆನ್ಸರ್ ಕೇಳಿಸಿಕೊಳ್ತೇನೆ ಸರ್. ಇದು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಮೊದಲನೇದಾಗಿ. ಎರಡನೇದಾಗಿ, ನೀವು ನಿಮ್ಮ ಮೊಮ್ಮಗಳ ಹೆಸರಿಗೆ ಕೇಳ್ತಾ ಇದ್ದೀರಿ. ಅದು ಏನೇ ಆದರೂ ಕೂಡ ಅದು ಬ್ಲಡ್ ರಿಲೇಷನ್ ಇರ್ತಕ್ಕಂಥದ್ದು. ನಿಮ್ಮ ತಂದೆಯಿಂದ, ನಿಮ್ಮ ತಂದೆ ಇದ್ದಾರಾ? ಇಲ್ಲ. ಅವ್ರಿಗೆ ಉತ್ತರ ಹೇಳ್ಬಿಡಿ ಸರ್, ಅವ್ರು ಕೇಳಿಸ್ಕೊತಾರೆ ರೇಡಿಯೋದಲ್ಲಿ. ಲೈನ್ ಕಟ್ ಮಾಡಿಬಿಟ್ಟಿದ್ದಾರೆ ಅವರು. ಓಕೆ. ಸೊ ಹಾಗೆ ತಂದೆ ಇದ್ದರೆ ಅವರಿರೋವರೆಗೂ ಅವರ ಅನುಭವದಲ್ಲೇ ಇರುತ್ತೆ. ಅವರ ಕಾಲ ಆದ ನಂತರ ಅವ್ರ ಮಿಸಸ್ ಹೆಸರಿಗೆ ಬರುತ್ತೆ. ಆ ನಂತರ ನೀವು ಮಕ್ಕಳುಗಳೇನಿದ್ದೀರಿ, ನಿಮ್ಮ ತಮ್ಮ ಮತ್ತು ನೀವು, ನಿಮ್ಮ ಹೆಸರುಗಳಿಗೆ ಬರಬೇಕಾಗ್ತದೆ. ಸೊ ಅದು ನೀವು ಮಾಡಬೇಕಂತಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನೀವು ಅದನ್ನು, ಅದ್ರ ಬಗ್ಗೆ ನಿಮ್ಮ ಏರಿಯಾದಲ್ಲಿರ್ತಕ್ಕಂಥ ರೆವಿನ್ಯೂ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿ ಸಿಗುತ್ತೆ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ, ಮಾರ್ಗೋದ್ನಳ್ಳಿ ಮಂಡ್ಯ ತಾಲೂಕು ಸರ್. ನಾನು ಶಿವನಗೌಡ, ಮಾರ್ಗೋದ್ನಳ್ಳಿಯಿಂದ. ಶಿವನಗೌಡ ನಮಸ್ತೆ, ಹೇಳಿ. ನಮಸ್ತೆ ಸರ್. ನಮ್ದು ಚಂಬೆ ಇದೆಯಲ್ಲ ಸರ್, ಈಗ ಕಾಲ ನೆಮ್ಮದಾಯ್ತು, ಚಂಬೆ ನಮ್ಮ ಇಲಾಖೆಗೆ ಬರಲೇ ಇಲ್ಲ ಸರ್. ತುಂಬಾ ರೈತರು ಕಾದು ಕಾದು ತುಂಬಾ ದಿವಸ ಅದರಿಂದ ಕಾಯ್ತಾ ಇದಾರೆ. ಬರುತ್ತೆ ಈಗ ಎಲ್ಲ ಕಾರ್ಯಕ್ರಮ ಬಂದಿರದೆ ಏನ್ ಮಾಡ್ಲಿ ಸರ್, ಇನ್ನೊಂದ್ ತಿಂಗಳು ಭತ್ತ ಬಿತ್ತನೆ ಮಾಡ್ತೀವಿ, ಈಗ ಬಂದು ಅದು ಬರ್ತದೆ ಸರ್ ಅದು? ಶಿವನೇಗೌಡ್ರೆ, ಈಗ ಕಾರ್ಯಕ್ರಮ ಬಂದಿರತಕ್ಕಂಥದ್ದು ಕಳೆದ ಒಂದು ವಾರದಲ್ಲಿ. ಸೊ ಆ ಕಾರ್ಯಕ್ರಮ ಬಂದ ತಕ್ಷಣ ಸಂಬಂಧಪಟ್ಟಂತ ರೇಟ್ ಕಾಂಟ್ರಾಕ್ಟ್ ಇರತಕ್ಕಂಥ ಆ ಒಂದು ಸಂಸ್ಥೆಗಳಿಗೆ ಇದನ್ನು ಇಂಡೆಂಟ್ ಕೊಡಲಾಗಿದೆ. ಅವರಿಗೆ ಕನಿಷ್ಠ ಒಂದು 15 ದಿವಸದೊಳಗೆ ಎಲ್ಲ ಸಪ್ಲೈ ಮಾಡಬೇಕು ಅಂತೇಳಿ ಕೂಡ ಸೂಚನೆ ನೀಡಲಾಗಿದೆ. ಸೊ ಇವಾಗ ಒಂದು ವಾರದಲ್ಲಿ ಬರುತ್ತೆ ಸರ್. ಒಂದು ವಾರ ತುಂಬಾ ಲೇಟ್ ಆಯ್ತು ಸರ್. ಹೌದೌದು, ಮುಂಚಿತ ಸ್ವಲ್ಪ ಲೇಟ್ ಆಗಿದೆ. ಹೌದೌದು, ಸ್ವಲ್ಪ ಲೇಟ್ ಆಗಿದೆ. ಬರುತ್ತೆ ಬರುತ್ತೆ. ಒಳ್ಳೇದು ಗೌಡ್ರೆ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ ಹೇಳಿ ಹೇಳಿ ಸರ್. ನಾವು ಕೋತ್ನಾಳಿಂದ ನಂದೀಶ ಅಂತ. ಹೇಳಿ ನಂದೀಶ್ ಅವ್ರ ಸರ್. ಇದು ಈಗ ಬಾಳೆ ಹಾಕಿದೀನಿ, ಡಿಪ್ ಏನಾರ ಸಬ್ಸಿಡಿ ಸಿಕ್ಕಿತ್ತಾ ಸರ್? ಈಗ ಬಾಳೆ ಹಾಕಿದ್ರೆ ನೀವು ಡ್ರಿಪ್ಗೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆಯವ್ರನ್ನ ಸಂಪರ್ಕ ಮಾಡಿ, ಅದಕ್ಕೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ನಿಮಗೆ. ಹೌದಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೇದು ನಂದೀಶ್ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ. ನಮಸ್ತೆ, ಹೇಳಿ ಹೇಳಿ. ಹಲೋ ಸರ್, ನಾವು ನಂಜನಗೂಡು ತಾಲೂಕು ಕುರಟ್ಟಿ ಸರ್, ಪುಟ್ಸ್ವಾಮಿ ಅಂತ. ಹೇಳಿ ಪುಟ್ಸ್ವಾಮಿಗಳೇ. ಸರ್, ಅದೇ ನಂಜನಗೂಡು ತಾಲೂಕು ತೋಟಗಾರಿಕೆ ಇಲಾಖೆಯಿಂದ ನಾವು ಸರ್ 2 ಎಕರೆ ತೆಂಗಿನ ಗಿಡ ಹಾಕಿದ್ದೀನಿ ಸರ್. ಅದನ್ನ ಸಹಾಯಧನ ಪಡ್ಕೋಬೇಕು ಸರ್, ಯಾವಾಗ ಅರ್ಜಿ ಇರುತ್ತೆ ಅಂತ? ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಕೇಳಿ, ಅದು ನರೇಗಾ ವತಿಯಿಂದನೂ ಕೂಡ ಜಾಬ್ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮಗೆ ಅದು ಗಿಡಗಳನ್ನು ನೆಟ್ಟಿರೋದಕ್ಕೆ ಸಹಾಯಧನ ಸಿಗುತ್ತೆ. ಸೊ ಅದೇ ರೀತಿ ಗಿಡಗಳಿಗೂ ಕೂಡ ಸಹಾಯಧನ ಸಿಗುತ್ತೆ. ತೆಂಗಿನ ಗಿಡ ಬಿಟ್ಟರೆ ಏನು ಬೇರೆ ಗಿಡ ಏನು ಸಿಗಲ್ಲ ಸರ್? ನಿಮಗೆ ತೆಂಗಿನ ಗಿಡ, ಸಪೋಟ, ಮಾವು ಈ ಥರದ್ದೆಲ್ಲ ಹಾಕಿಸ್ಕೊಂಡು ಅದಕ್ಕೆಲ್ಲ ಸಹಾಯಧನ ಕೊಡ್ತಾರೆ ಇದರಲ್ಲಿ. ಅದು ನಮ್ಮ ನರೇಗಾ ಕಾರ್ಯಕ್ರಮದಡಿಯಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ. ಸರಿ ಸರ್. ಒಳ್ಳೇದು ಸರ್, ಕರೆ ಮಾಡಿದ್ದಕ್ಕೆ ವಂದನೆಗಳು. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಆಕಾಶವಾಣಿ, ನಂಜುನ್ ಸ್ವಾಮಿ ಸರ್, ಸೊತ್ತೆಗಳ ಗ್ರಾಮದಿಂದ. ಹೇಳಿ ನಂಜುನ್ ಸ್ವಾಮಿಗಳ. ಸರ್, ಇಲ್ಲಿವರೆಗೆ ನಮ್ಗೆ ಈಗ ಸೌಲಭ್ಯಗಳಲ್ಲಿ ಯಾವುದು ದೊರೆಯುತ್ತಲ್ಲ ಸರ್, ಏನಂತ ಗೊತ್ತಾಗ್ತಲ್ಲ. ಏನೇನ್ ಸೌಲಭ್ಯಗಳು ಬೇಕಿತ್ತು ಹೇಳಿ ನಿಮಗೆ ನಂಜುನ್ ಸ್ವಾಮಿ. ಸರ್, ಈಗ ನಾನು ಅದೇ 2.5 ಎಕರೆ ತೆಂಗಿನ ಸಸಿ ನೆಟ್ಟಿದ್ದೀನಿ ಸರ್. ಈ ಸಬ್ಸಿಡಿಲಿ ಅದು ಇದು ಏನೇನ ಮತ್ತೆ ಡ್ರಿಪ್ ಇದೆಲ್ಲ ಕೊಡ್ತಾರೆ ಅಂತಲ್ಲ, ನಮ್ಗೇನು ಕೊಡೋದಿಲ್ಲ ಸರ್, ಅದಿಲ್ಲ ಇದಿಲ್ಲ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೆಂಗೆ ಸರ್ ಅದು? ಇಂಥ ಪ್ರಾಬ್ಲಮ್ ಅಂತ ಕರೆಕ್ಟಾಗಿ ಹೇಳಿರ್ತಾರೆ. ಆ ಪ್ರಾಬ್ಲಮ್ ಅಂತ ಹೇಳಿ ನಾನು ನಿಮ್ಗೆ ಸಲಹೆ ಕೊಡ್ತೀನಿ, ಯಾವ ರೀತಿ ಮಾಡ್ಬೋದು ಅಂತಲೂ ಹೇಳ್ತೀನಿ. ಅಂತರ ಇಂಥದ್ದು ಅಂತಂದ್ರೆ ಯಾವುದು ಅಂತ ಗೊತ್ತಾಗಲ್ಲ ನಮಗೆ. ಕುಂಟಿತೋಡ ಕೆಲವು ಕೊಡ್ತಾರೆ ನರೇಗಾದ ಯೋಜನೆ ಅಡಿ ಅಂತಾರೆ. ಹಾಂ, ಅದು ದೊರಕಿಲ್ಲ ಸರ್ ನಮಗೆ. ನೀವು ನರೇಗಾದಲ್ಲಿ ಜಾಬ್ ಕಾರ್ಡ್ ಮಾಡಿಸ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ನೀವು ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಜಾಬ್ ಕಾರ್ಡ್ಗೆ ಫಾರ್ಮ್ ನಂಬರ್ 6 ಅಪ್ಲೈ ಮಾಡಬೇಕು. ಆ ನಂತರ ನಿಮಗೆ ಇಂಥ ಇಷ್ಟು ಜಾಬ್ ಕಾರ್ಡಲ್ಲಿ ಇಷ್ಟು ದಿನ ಕೆಲಸವನ್ನು ಕೊಡ್ತಾರೆ. ಅದನ್ನು ನಿಮ್ಮ ಮನೆ ಎಲ್ಲ ಸೇರಿಕೊಂಡು ನೀವು ಕೆಲಸ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ನೇರವಾಗಿ ದುಡ್ಡು ಬರುತ್ತೆ ಅದು. ಸರಿ ಸರ್. ಹ್ಞೂ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್, ಈಗ ಇನ್ನೊಂದು ಪ್ರಧಾನವಾದ ವಿಚಾರ ಏನಾದರೂ ಈ ತಿಂಗಳ ಒಳಗಡೆ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಏನಾದರೂ ಹೇಳೋದಿದ್ರೆ. ಹಾಂ, ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲೆಯಲ್ಲಿ ಈ ತಿಂಗಳು ಅಂದರೆ. ಸರ್, ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ. ನಮಸ್ತೆ ಸರ್, ಮಾತಾಡಿ. ತುಳಸಿರಾಮ್ ಸರ್ ಮಾತಾಡ್ತಿರೋದು. ಹಾಂ ಹೇಳಿ ತುಳಸಿರಾಮ್. ಸರ್, ಸೂಕ್ಷ್ಮ ಪೋಷಕಾಂಶಗಳು. ಹಾಂ, ಎಲ್ಲಾ ಪೋಷಕಗಳು, ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳು ಆರ್ ಎಸ್ ಕೆ ಮಟ್ಟದಲ್ಲಿ ತಲುಪೋ ರೀತಿ ಮಾಡಿ ಸರ್, ಸಿಗೋ ರೀತಿ. ಓಕೆ, ನಿಮ್ಮ ಸಲಹೆ ತಗೊಂತೀವಿ ನಾವು. ಕೆಲವು ಸಿಗುತ್ತೆ, ಕೆಲವು ಬೋರಾನ್ ಸಿಕ್ಕಿದ್ರೆ ಜಿಂಕ್ ಸಿಗಲ್ಲ, ಜಿಂಕ್ ಸಿಕ್ಕಿದ್ರೆ ಮ್ಯಾಗ್ನೇಶಿಯಂ ಸಿಗಲ್ಲ, ಯಾವುದು ಸಿಗಲ್ಲ. ಅಲ್ಲಿಂದ ಇಲ್ಲಿಂದ ಓಡಾಡಬೇಕು, ತಾಲೂಕು ಕೇಂದ್ರಕ್ಕೆ ಹೋಗ್ಬೇಕು. ಓಕೆ ತುಳಸಿರಾಮ್ ಅವರು, ನಿಮ್ಮ ಸಲಹೆಯನ್ನ ತಗೊಂತೀವಿ. ನೀವು ಹೇಳಿದ ರೀತಿಯಲ್ಲಿ ಎಲ್ಲ ಎಲ್ಲ ರೀತಿಯಾದಂಥ ಮೈಕ್ರೋ ನ್ಯೂಟ್ರಿಯಂಟ್ ಏನದು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಇರಬೇಕು, ಆ ರೀತಿ ನೋಡ್ಕೊಂತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಹೇಳಿ ಸರ್, ಬೆಳೆ ವಿಮೆ ಬಗ್ಗೆ. ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಈ ಒಂದು 2023 ಬೆಳೆ ವಿಮೆ ಹಣವನ್ನು ಪಾವತಿ ಮಾಡೋಕ್ಕೆ ಅವಕಾಶ ಇರತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಎಳ್ಳು, ಸೂರ್ಯಕಾಂತಿ, ಉದ್ದು, ಹೆಸರು, ಅಲಸಂದೆ ಇಷ್ಟು ಬೆಳೆಗಳಿಗೆ 30ನೇ ತಾರೀಕುವರೆಗೂ ಬೆಳೆ ವಿಮೆಯನ್ನು ಪಾವತಿ ಮಾಡೋದಕ್ಕೆ ಅವಕಾಶ ಇದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸದುಪಯೋಗವನ್ನು ಪಡ್ಕೊಂಡು, ಯಾಕೆಂದರೆ ನೀವೆಲ್ಲರೂ ನೋಡಿದಿರಿ, ಕಳೆದ 1 ತಿಂಗಳಿಂದ ಯಾವುದೇ ರೀತಿಯಾದಂಥ ಮಳೆ ಇಲ್ಲ. ಮೈಸೂರು ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಲ್ಲೇ ಬಿತ್ತನೆ ಮಾಡಿರ್ತಕ್ಕಂಥ ಇಷ್ಟೂ ಬೆಳೆಗಳು, ಎಲ್ಲ ಎಳ್ಳು, ಅಲಸಂದೆ, ಉದ್ದು, ಹೆಸರು, ಸೂರ್ಯಕಾಂತಿ ಎಲ್ಲವೂ ಕೂಡ ಮಳೆ ಇಲ್ಲದೆ ಬಾಡ್ತಾ ಇರತಕ್ಕಂಥ ನೋಡಿದ್ದೀವಿ. ಕಳೆದ 1 ವಾರದಲ್ಲಿ ಅಲ್ಲಲ್ಲಿ ಏನು ಬಿದ್ದಿರ್ತಕ್ಕಂಥ ಮಳೆಯಲ್ಲಿ ಈಗ ಚೇತರಿಕೆ ಕಂಡಿರ್ತಕ್ಕಂಥದ್ದಿದೆ. ಆದರೂ ಕೂಡ ನಾವು ಏನು ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅಷ್ಟು ಇಳುವರಿ ಬರದೇ ಇರತಕ್ಕಂಥ ಚಾನ್ಸಸ್ಸು ಕೂಡ ಇರೋದರಿಂದ ದಯಮಾಡಿ ರೈತರು ನಿಮ್ಮ ಸಮೀಪದ ಬ್ಯಾಂಕುಗಳಲ್ಲಿ ಈ ಒಂದು ಬೆಳೆ ವಿಮೆಯನ್ನು ಇಂಥ ಒಂದು ಏನು ಬೆಳೆಗಳಿಗೆ ಉಪಯೋಗ ಆಗೋದ್ರಿಂದ ನೀವು ಕಟ್ಟಕ್ಕೆ ಈ ಮೂಲಕ ನಾನು ಕೋರ್ತೇನೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ಹುಣಸೂರು ತಾಲೂಕು ಗೌಡಗೆರೆಯಿಂದ. ಹೆಸರು? ಕೃಷ್ಣಪ್ಪ ಅಂತ ಸರ್. ಹೇಳಿ ಕೃಷ್ಣಪ್ಪನವರು. ಸರ್, ಅಡಿಕೆ ಹಾಕಿದ್ದೀನಿ ನಾನು, ಈಗ ಹೊಂಬಾಳೆ ಬಿಡ್ತಾ ಇದೆ. ಅದಕ್ಕೆ ಯಾವ ಇದು ಕೊಡು ಸರ್, ಲಿಕ್ವಿಡ್ ಮಿಕ್ಸ್ ಮಾಡಿ ಕೊಡ್ಬೇಕಂತಲ್ಲ ನೀರಲ್ಲಿ? ನೀವು ಮೊದಲು ಮಣ್ಣಿನ ಪರೀಕ್ಷೆ ಮಾಡಿಸಿ. ಓಕೆ, ಆಯ್ತಾ? ಮಣ್ಣಿನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ನಮ್ಮ ಮೈಸೂರು ತಾಲೂಕು ಆಫೀಸ್ ಹತ್ರನೇ ಲ್ಯಾಬ್ ಇದೆ. ಅದನ್ನ ಒಂದು ಮಣ್ಣಿನ ಸ್ಯಾಂಪಲ್ನ ತಗೊಬಂದು ಅಲ್ಲಿ ಅನಾಲಿಸಿಸ್ ಮಾಡಿಸಿದ್ರೆ ನಿಮ್ಮ ಜಮೀನಲ್ಲಿ ಹೆಚ್ಚುವರಿಯಾಗಿ ಯಾವ್ಯಾವಿದೆ, ಯಾವ್ದು ಬೇಕು ಅಂತೇಳಿ ಒಂದು ಪೋಷಕಾಂಶಗಳ ಕೊರತೆ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ, ಆ ಶಿಫಾರಸು ಕೂಡ ಕೊಡ್ತೀವಿ. ಆ ನಂತರ ಆ ಶಿಫಾರಸಿನಂತೆ ನೀವು ರಸಗೊಬ್ಬರಗಳನ್ನು ನೀರಲ್ಲಿ ಬೆರೆಸಿ ಕೊಡೋಕ್ಕೆ ಉಪಯೋಗ ಆಗುತ್ತೆ. ಆಗ್ಬೋದಾ? ಒಳ್ಳೇದು ಕೃಷ್ಣಪ್ಪನವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು, ಎಲ್ಲಿಂದ? ಎಲ್ಲಿಂದ ಸರ್? ತಾಲೂಕು. ಹಾ, ಕಟ್ಟೇನಹಳ್ಳಿ ಗ್ರಾಮ. ಹೆಸರು? ಲಕ್ಷ್ಮಣ್ ಗೌಡ. ಹಾ ಹೇಳಿ ಗೌಡ್ರಿ. ಇವಾಗ ಎಳ್ಳು ಮತ್ತೆ ಅಲಸಂದೆಗೆ ವಿಮೆ ಇದೆ ಇದೆ. ಇನ್ನು 36ವರೆಗೆ ಎಳ್ಳು, ಮಳೆಯಾಶ್ರಿತ ಎಳ್ಳು ಏನು ಬೆಳೀತಾ ಇದ್ದೀರಿ ಅದಕ್ಕೆ ಅವಕಾಶ ಇದೆ. ಸೊ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥ ಉದ್ದು, ಹೆಸರು, ಅಲಸಂದೆಗೂ ಕೂಡ 36/2023 ಬೆಳೆ ವಿಮೆ ದುಡ್ಡನ್ನು ಕಟ್ಟೋದಕ್ಕೆ ಅವಕಾಶ ಇದೆ, ಅದರ ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಯಿತು ಲಕ್ಷ್ಮಣ್ ಗೌಡ್ರೆ. ಸರ್, ವಿಮೆಗೆ ಇನ್ಯಾವ್ಯಾವ ಬೆಳೆಗಳು ಒಳಪಡ್ತವೆ ಮತ್ತು ಅವಕ್ಕೆ ಎಲ್ಲೆಲ್ಲಿ ತನಕ ಅವಕಾಶ ಇದೆ ಬೇರೆ ಬೆಳೆಗಳು? ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇತರೆ ಪ್ರಮುಖ ಬೆಳೆಗಳು ಅಂತಂದರೆ ಮುಸುಕಿನ ಜೋಳ, ಅದು ನೀರಾವರಿಯಲ್ಲೂ ಬೆಳೀತಾರೆ, ಮಳೆಯಾಶ್ರಿತದಲ್ಲೂ ಬೆಳೀತಕ್ಕಂಥದ್ದು. ಅದೇ ರೀತಿ ತೊಗರಿಯನ್ನು ಕೂಡ ಬೆಳೀತಾರೆ, ರಾಗಿ ಮಳೆಯಾಶ್ರಿತ ಮತ್ತು ನೀರಾವರಿಯಲ್ಲೂ ಕೂಡ ಬೆಳೆಯುವಂಥದ್ದು. ಅದೇ ರೀತಿ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ಹುರುಳಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥ ಪ್ರದೇಶ ಇದೆ. ಇಷ್ಟು ಬೆಳೆಗಳಿಗೆ ನಾವು ಭತ್ತ ನೀರಾವರಿ ಮತ್ತು ಹುರುಳಿ ಮಳೆಯಾಶ್ರಿತ ಎರಡು 16ನೇ ತಾರೀಕು 8ನೇ ತಿಂಗಳು 2023 ಅಂದರೆ 16 ಆಗಸ್ಟ್ವರೆಗೆ ಕಟ್ಟೋದಕ್ಕೆ ಬೆಳೆ ವಿಮೆಯನ್ನು ಕಟ್ಟೋದಕ್ಕೆ ಅವಕಾಶ ಇದೆ. ಇನ್ನು ಉಳಿದಂತೆ ಮಳೆಯಾಶ್ರಿತ ನೀರಾವರಿ ರಾಗಿ ಮತ್ತು ತೊಗರಿ ಮುಸ್ಕಿನ ಜೋಳ ನೀರಾವರಿ, ಮಳೆಯಾಶ್ರಿತ ಮುಸ್ಕಿನ ಜೋಳ ಇವು 31/7/2023 ಈ ಒಂದು ಬೆಳೆ ವಿಮೆ ಹಣವನ್ನು ಪಾವತಿ ಮಾಡೋಕ್ಕೆ ಅವಕಾಶ ಇದೆ. ರೈತ ಬಾಂಧವರು ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಮೀಪದ ಬ್ಯಾಂಕಲ್ಲಿ ಹೋಗಿ ನೀವು ಬೆಳೆ ವಿಮೆಯ ಒಂದು ಸದುಪಯೋಗವನ್ನು ಪಡ್ಕೋಬೋದು ಈ ಮೂಲಕ. ಸೊ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಮಾಡಿಸಿ ಅಂತ ಕೇಳ್ತೇನೆ. ಒಂದು ದೂರವಾಣಿ ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹೇಳಿ. ಯಾರು ಎಲ್ಲಿಂದ ಮಾತಾಡ್ತಾರೆ? ಸುಬ್ರಹ್ಮಣ್ಯ ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನಿರ್ದೇಶಕ ಚಂದ್ರಶೇಖರ್ ಅವ್ರಿಗೂ ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳಿ ಸರ್. ನಾನು ಮಾದೇಗೌಡ ಅಂತ, ಹುಣಸೂರು ತಾಲೂಕು ಆರ್ವಳೆ. ಹೇಳಿ ಗೌಡ್ರೆ. ಸ್ವಾಮಿ, ಈ ಬಿಳಿ ಜೋಳ ಕೊಳಿಸ್ತಿದ್ರಿ, ಆಮೇಲೆ ಅಲಸಂದೆ ಮತ್ತೆ ಇದು ಹುರುಳಿ ಇವೆಲ್ಲ ಕಳಿಸ್ಕೊಡ್ತಿದ್ರಿ, ತೊಗರಿ ಇವೆಲ್ಲನು. ಈಗ ಯಾವುದು ಸಿಗ್ತಾ ಇಲ್ಲ ನಮ್ಗೆ. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಯಾವತ್ತು ಹೋಗಿದ್ದೀರಾ ಸರ್? ನಾನು ಅಲ್ಲಲ್ಲೇ ಭೇಟಿ ಮಾಡ್ತಾ ಇರ್ತೀನಿ, ಹೊಂಬೇಗೌಡ್ರನ್ನ ತೋಟಗಾರಿಕೆಯಲ್ಲಿ ಅಲ್ಲಿ ಇಲ್ಲೆಲ್ಲ, ಇಲ್ಲಿ ರಾಜಣ್ಣವ್ರು ಅಂತ ಇದ್ರು ಬಿಳ್ಕೆರೆಯಲ್ಲಿ, ಅಲ್ಲಿ ಮತ್ತೆ ನಮ್ಮ ಹುಣಸೂರಿಂದ ದೊಡ್ಡ ಸಾಹೇಬ್ರು ಫೋನ್ ಮಾಡಿದ್ರು. ಆಗ ಹೋಗಿ ಒಂದು ಅಕೌಂಟ್ ನಂಬರ್ ಇವೆ ಎಲ್ಲನೂ ಪಾಣಿ ಪಟ್ಟೆ ಎಲ್ಲ ಕೊಟ್ಟು ಎಂಟ್ರಿ ಮಾಡ್ಸಿದ್ದೀನಿ. ಈಗ ಬಿಳಿ ಜೋಳ ಇಲ್ಲ ಸರ್, ಬಿಳಿ ಜೋಳ ಬರ್ತಾ ಇಲ್ಲ ನಿಮ್ಮ ಕೃಷಿ ಇಲಾಖೆಯಿಂದ. ಬಿಳಿ ಜೋಳ ನಾವು ಸಹಾಯಧನದಲ್ಲಿ ಕೊಡಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅಲಸಂದೆ, ತೊಗರಿ, ಉದ್ದು, ಹೆಸರು ಈಗಲೂ ಕೂಡ ನಾಳೆ ಬೆಳಿಗ್ಗೆ ನೀವು 10 ಗಂಟೆಗೆ ಹೋದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೂ ಕೂಡ ಇಷ್ಟು ಬೆಳೆಗಳು ಸಿಗ್ತವೆ ಸಹಾಯಧನದಲ್ಲಿ. ಅದಕ್ಕೆ ನೀವು ಅದನ್ನ ಹೋಗಿ ತಗೊಳ್ಳಿ. ಬಿಳಿ ಜೋಳ ನಮ್ಮ ಇಲಾಖೆಯಿಂದ ಸಹಾಯಧನದಲ್ಲಿ ಕೊಡಲ್ಲ ಸರ್. ಇನ್ನೊಂದು ಮಾತು ಹೇಳಿ, ಇಲ್ಲಿ ಕಂದಾಯ ಇಲಾಖೆಯವರು ನೀವೇ ಭೂಮಿ ಬಗ್ಗೆ ಇದ್ದೀರಿ. ಈ ಸರ್ ಲಕ್ಷಾಂತರ ಭೂಮಿನ ಪಾಳು ಬಿಟ್ಟವ್ರೆ. ಈಗ ಕಡಲೆಕಾಯಿ, ಎಳ್ಳು, ಉಚ್ಚೆಳ್ಳು, ಸೂರ್ಯಕಾಂತಿನ ಹಳ್ಳು ಎಲ್ಲಾನು ಬೆಳೆದಿದ್ರೆ ಸರ್ ಜನಕ್ಕೆ ಈ ವ್ಯಾಪಾರದಲ್ಲಿ ತೈಲದಲ್ಲಿ ಎಲ್ಲ ಕಡಿಮೆ ಆಗೋದು. ಹೌದು. ಈಗ ಅಷ್ಟೆಲ್ಲಾನು ಪಾಳು ಬಿಟ್ಟವ್ರೆ. ಈಗ ಬೆಳೆಯನ್ನು ಬೆಳೆಯೋದಿಲ್ಲ. ಇತ್ತಗೆ ಭೂಮಿನೂ ತಾವು ಒಂದು ಹದ ಮಾಡಿ ಒಂದು ಇದರಲ್ಲಿ ಇಟ್ಕೊಂಡು ತಾವು ಬೆಳೆಯನ್ನು ಬೆಳೆಯೋದಿಲ್ಲ. ನಿಮ್ಮ ಸಲಹೆ ತುಂಬ ಚೆನ್ನಾಗಿದೆ. ಇದನ್ನು ನೀವು ಹೇಳ್ದಂಗೆ ಕಂದಾಯ ಮತ್ತು ಕೃಷಿ ಇಲಾಖೆ ಇಬ್ಬರು ಸೇರಿ ಮಾಡಬೇಕಾಗ್ತದೆ. ಇದನ್ನು ತಾಲೂಕು ಲೆವೆಲಲ್ಲಿ ತಹಸೀಲ್ದಾರ್ಗಳು ಮತ್ತು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಜೊತೆಯಲ್ಲಿ ರೈತ ಮುಖಂಡರ ಜೊತೆ ಸಭೆ ಮಾಡ್ತೀವಿ. ಆ ಅಂಥ ಸಂದರ್ಭದಲ್ಲಿ ಇದನ್ನು ಅವ್ರ ಗಮನಕ್ಕೆ ತಗೊಬಂದು ಇದನ್ನು ಪಾಳು ಭೂಮಿಯನ್ನು ಯಾವ್ದಾದ್ರು ಒಂದು ಬೆಳೆ ಬೆಳೀರಿ ಅನ್ನೋ ಒಂದು ಸಲಹೆಯನ್ನು ಕೊಡ್ತೀವಿ. ಆಗ್ಬೋದಾ? ನಾವು ಒಂದು ಸರ್, ನಾನು ವಿಜಯಶಂಕರ್ ಸಚಿವರಾಗಿದ್ರು ಸರ್. ವಿಜಯಶಂಕರ್ ಸಚಿವರಾಗಿದ್ರು ಸರ್. ಆಗ ಈ ಮಾತನ್ನ ನಾನು ಹೇಳಿದ್ದೆ ಅವ್ರಿಗೆ. ಇಲ್ಲ, ನಿಮ್ದು ಒಳ್ಳೆ ಸಲಹೆ ನಿಜ. ನಮ್ಮ ದೇಶದ ಆರ್ಥಿಕತೆ ಮತ್ತೆ ಉತ್ಪಾದನೆ ಎಲ್ಲವೂ ಕೂಡ ಉಪಯೋಗ ಆಗ್ತದೆ, ಮತ್ತೆ ಭೂಮಿನೂ ಕೂಡ ಬೆಳೀತಾನೆ ಇದ್ರೆ, ಸೊ ಅದ್ರ ಫಲವತ್ತತೆನೂ ಕೂಡ ಎಲ್ಲಿ ಅದ್ರದ್ದು ಕಸ ಕಡ್ಡಿ ಎಲ್ಲ ಭೂಮಿಯಲ್ಲೇ ಸೇರಿದ್ರೆ ಆ ಫಲವತ್ತತೆನೂ ಕೂಡ ಜಾಸ್ತಿ ಆಗುತ್ತೆ. ತಮ್ಮ ಸಲಹೆ ಬಹಳ ಉತ್ತಮವಾಗಿದೆ. ಸೊ ಇದನ್ನ ಮಾಡ್ತೀವಿ, ಇದನ್ನ ಪ್ರಯತ್ನ ಮಾಡ್ತೀವಿ. ಎಲ್ಲ ರೈತರು ಬೆಳೆದ್ರೆ ಈ ನಮ್ಗೇನು ರೈತರು ಜಾಸ್ತಿ ಆಗದೆ ಅದೆಲ್ಲ ಇಳುವರಿ ಕಡಿಮೆ ಮಾಡ್ಬೇಕು ಸರ್. ತಾವೆಲ್ಲರೂ ಬಹಳ ರೈತ ಜಾಸ್ತಿ ಆಗ್ತಾ ಬಡವರು ಏನೂ ತಗೊಂಡ್ ತಿನ್ನಕ್ ಆಯ್ತಾ ಇಲ್ಲ. ಇಳುವರಿ ಕಮ್ಮಿ ಮಾಡ್ಬೇಕಾ? ಅಲ್ಲ ಅಲ್ಲ ಅಲ್ಲ ಸರ್, ಎಲ್ಲವೂ ಬೆಳೆದ್ರೆ ಇವೆಲ್ಲ ಹೆಚ್ಚಾದ್ರೆ ನಮ್ಗೆ ರೈತರು ಕಡಿಮೆ ಆಯ್ತದೆ. ತಕ್ಕಂದು ನಾವೆಲ್ಲ ಉಪಯೋಗಿಸಿದ್ದೆ, ಎಲ್ರೂ ಶ್ರೀಮಂತರು ಉಪಯೋಗಿಸ್ತಾರೆ, ಬಡವರು ಉಪಯೋಗಿಸ್ತಾರೆ. ಅರ್ಥ ಆಯ್ತು ಗೌಡ್ರೆ. ಅನುಕೂಲ ಆಯ್ತದೆ ಸರ್. ನಾವು ಹೇಳ್ದಾಗೆ ಪಾಳು ಬಿದ್ದ ಜಮೀನಲ್ಲೂ ಬೆಳೆ ಬಂದ್ರೆ ಎಲ್ಲ ಬೆಳೆಗಳ ಧಾರಣೆ ಇಳಿಯುತ್ತೆ, ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ. ಒಳ್ಳೇದು, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಸರ್. ಇನ್ನೂ ಬಹಳಷ್ಟು ಜನರಿಗೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ತಮ್ಮನ್ನ. ಅಂತಿಮವಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್ ತಾವು ಮೈಸೂರು ಜಿಲ್ಲೆ ಕೃಷಿಕರಿಗೆ? ಮೈಸೂರು ಜಿಲ್ಲೆ ಕೃಷಿಕರಿಗೆ ನಾನು ಒಂದು ಸಲಹೆಯನ್ನು ಕೊಡ್ತೇನೆ. ಒಂದೇನಂದರೆ ಈ KYCಯನ್ನು ಕಡ್ಡಾಯವಾಗಿ ಮಾಡಿ, ನಾನೀಗಾಗಲೇ ಅದನ್ನು ಹೇಳಿದೆ. ಎರಡನೇದಾಗಿ, ಈ ಹವಾಮಾನ ವೈಪರೀತ್ಯವನ್ನು ನಾವು ಕಳೆದ ಒಂದು 4-5 ವರ್ಷದಲ್ಲಿ ನೋಡಿದರೆ ವಿಪರೀತವಾಗಿ ಎಲ್ಲ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಗಳು ಕೈ ಬಂದಂಥ ಸಂದರ್ಭದಲ್ಲಿ ಮಳೆ, ಆಲಿಕಲ್ಲು, ಈ ರೀತಿಯಾದಂಥ ಪ್ರಕೃತಿ ವಿಕೋಪಕ್ಕೆ ಒಳಗೊಂಡು ನಮ್ಮ ರೈತರಿಗೆ ಒಳ್ಳೆ ರೀತಿಯಾದಂತಹ ಒಂದು ಬೆಳೆಗಳು ಸಿಗ್ತಾ ಇಲ್ಲ. ಆದ್ದರಿಂದ ಬೆಳೆ ವಿಮೆಯ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ. ಸೊ ಅದೇ ರೀತಿ ನಮ್ಮ ಯಾವುದೇ ಕೀಟನಾಶಕ ಆಗಲಿ ಅಥವಾ ರಸಗೊಬ್ಬರ ಆಗಲಿ ಅಥವಾ ಇನ್ನಿತರ ಯಾವುದೇ ಕೃಷಿಗೆ ಸಂಬಂಧಪಟ್ಟಂಥ ಪರಿಕರಗಳನ್ನು ಅಧಿಕೃತ ಮಾರಾಟಗಾರರಿಂದಲೇ ಅಧಿಕೃತ ರಸೀದಿಯೊಂದಿಗೆ ನೀವು ಪರ್ಚೇಸ್ ಮಾಡಿ ಆ ಒಂದು ಸಲಹೆಯನ್ನು ಏನು ಔಷಧಿಯನ್ನು ನಾವು ಸಿಂಪಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ಹತ್ರ ಅದನ್ನು ಮಾಹಿತಿಯನ್ನು ಪಡೆದು ಆ ನಂತರ ನೀವು ಮುಂದೋಗಿ ಅಂತೇಳಿ ನಾನು ಈ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇನೆ. ಸಂಪರ್ಕಿಸೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ ಸರ್ ಹೆಚ್ಚಿನ ಮಾಹಿತಿಗೆ? 77 99 7 3 3 1. ಇನ್ನೊಮ್ಮೆ ಸರ್. 77 99 7 3 3 1.